ಶಂಕರಾಚಾರ್ಯರ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ಒಂದೇ ಒಂದೇ ನಾವೆಲ್ಲರೂ ಒಂದೇ. ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮ ಒಂದೇ. ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಕೇಳಿ, ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರಾದ ಲಕ್ಕಪ್ಪಗೌಡ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಈಗ ಕೇಳಿ, ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರಾದ ಲಕ್ಕಪ್ಪಗೌಡ ಅವರ ಕೃಷಿ ಅನುಭವಗಳನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರು, ಹಾಗೆಯೇ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು. ಇವರು ಹಲವಾರು ವರ್ಷಗಳಿಂದ ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ತಮ್ಮದೇ ಆದಂತಹ ಒಂದು ಇತ್ತೀಚಿನ ಏನು ನವೀನ ತಂತ್ರಜ್ಞಾನಗಳಿದ್ದಾವೆ, ನವೀನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮುಖ್ಯವಾಗಿ ಬೇರೆ ಬೇರೆ ಬೆಳೆಗಳನ್ನು, ನೀರಾವರಿ ಏನೂ ಇದೆ, ಜೊತೆಗೆ ಒಣಬೇಸಾಯದ ಭೂಮಿ ಕೂಡ ಇದೆ. ಹೀಗಾಗಿ ಇವರ ಕೃಷಿ ಸಾಧನೆಯಾಯಿತು, ಹೆಚ್ಚಿನ ಇಳುವರಿಯಾಯಿತು. ಕೃಷಿಯಲ್ಲಿ ಸುಸ್ಥಿರ ಬದುಕನ್ನು ನಡೆಸುತ್ತಿರುವಂತಹ ಈ ಲಕ್ಕಪ್ಪಗೌಡರ ಕೃಷಿ ಬದುಕನ್ನು ನೋಡಿ ಕೃಷಿ ವಿಶ್ವವಿದ್ಯಾಲಯ ಇವರಿಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಕೃಷಿ ಹೇಗೆ ಮಾಡಬೇಕು, ಯಾಕೆ ನಷ್ಟ ಆಗ್ತಾ ಇದೆ, ಯಾವ ರೀತಿ ಕೃಷಿಯನ್ನು ಮಾಡಿದರೆ ರೈತ ಬಾಂಧವರು ಒಳ್ಳೆಯ ಬದುಕನ್ನು ನಡೆಸಬಹುದು ಎಂಬಂತಹ ಒಂದು ವಿಚಾರವನ್ನು ಅವರಿಂದ ತಿಳ್ಕೊಳ್ಳೋಣ. ಲಗಪ್ಪಗೌಡರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಹೇಳಿ ಗೌಡ್ರೆ, ಈಗ ತಮ್ಮದು ಕೃಷಿ ಬದುಕು, ತಾವು ಹಿರಿಯರಿಂದ ಕೊಟ್ಟಂತಹ ಭೂಮಿಯನ್ನ ತಾವು ಉಳಿಸಿಕೊಂಡು ಅದನ್ನ ಮತ್ತಷ್ಟು ಬೆಳೆಸಿಕೊಂಡು ತಾವು ಕೃಷಿ ಬದುಕನ್ನ ಮಾಡ್ತಾ ಮಕ್ಕಳಿಗೆ ಕೃಷಿ ಜ್ಞಾನವನ್ನ ಕೊಡ್ತಾ ಇದ್ದೀರಿ, ಯಾಕೆ ತಮಗೆ ಈ ರೀತಿಯಾದಂತಹ ಒಂದು ಕೃಷಿಯಲ್ಲಿ ಆಸಕ್ತಿ ತಮಗೆ? ಸರ್, ನಾವು ಮೊದಲಿಂದ SSL ಪಾಸ್ ಆಗೋಣ ಸ್ಕೂಲ್ ಬಿಟ್ಟು ಬಿಟ್ಟಿವಿ ಸರ್. ಸ್ಕೂಲ್ ಬೇಡ, ಮನೆ ಮುಂದೆ ಓದೋಕೆ ಮನೆ ಬೇಡ, ಭೂಮಿ ಒಂದು 25 ಎಕರೆ ಐತಿ, ನೀವೊಬ್ರೆ ಮತ್ ನೀವ್ ಬಿಟ್ಟ ಬದ್ಲಿಯಾರು ಮಾಡೋದಿಲ್ಲ, ನೀವೇ ಮಾಡಿಕೊಂಡು ಹೋಗ್ಬೇಕು, ಈಗ ಲೇಬರ್ಗಳು ಮಾಡೋದಿಲ್ಲ ಅಂತ ಅಂದ್ರೆ ಸ್ಕೂಲ್ ಬಿಡಿಸಿದ್ರೆ ಸರ್. 10ನೇ ಕ್ಲಾಸ್ ಓದಿರಿ ಸಾಲಿ? SSL ಪಾಸ್ ಆಗಿಬಿಟ್ಟಿನಿ ಸರ್. ಎಷ್ಟನೇ ವರ್ಷಕ್ರಿ ಹಿಂದದ, ಯಾವ ವರ್ಷದಲ್ಲಿ ಸರ್? ಅಂದಾಜ್ ಜಾಸ್ತಿ ಅಲ್ಲಿ ಬಿಡ್ರಿ ಸರ್. ಈಗ ನಮಗೆ ಅಂದಾಜು ವಯಸ್ಸು ಎಷ್ಟೀಗ? ಈಗ ನನಗೆ 70 ಜನವರಿಗೆ 76 ಸರ್. ಅಂದ್ರೆ ತಮ್ದು ಇದು 40-50 ವರ್ಷದ ಹಿಂದಿನ ಮಾತು. ಸರ್, ಹಿಂದಿನ ಮಾತು ಸರ್. ನಾವು ಬಿಟ್ಟ ಮೇಲೆ ಅಲ್ಲೇ ಒಂದು ಮತ್ತೆ ಒಂದು ಬಾಯಿ ತುಡಿಸಿವ್ರು, ನೀರ್ ಇದ್ದಿಲ್ಲ ಅಲ್ರಿ ಅವಾಗ, ನೀರಾವರಿ ಇದ್ದಿಲ್ಲ. ಬಾಯಿ ತೋಡಿ ನೀರು ಬಿತ್ತು ಅಷ್ಟೇ ಸ್ವಲ್ಪ ಬಾಯಾಗ ಇಲ್ಲಿ ಬಾಯಿ ತೋಡದಲ್ಲೇ 4 ಎಕರೆ ಇತ್ತು ಜಮೀನು. ಬಾಯಿ ತೋಡದಲ್ಲಿ ಅಲ್ಲಿ ಮತ್ತ ಅದು ಹೈಬ್ರಿಡ್ ಜೋಳ ಮಾಡ್ತಾರಿ, ಲಗಟ್ಟಿ ನೀರ್ ಎತ್ತಿ ಹಾಕ್ತಾರ ಅವಾಗ ಇಂಜನ್ ಗಿಂಜನ್ ಇದ್ದಿದ್ದಿಲ್ಲ, ಲಗಟ್ಟಿ ನೀರ್ ಎತ್ತಿ ಹಾಕಿ ಹೈಬ್ರಿಡ್ ಜೋಳ ಕಾಯಿಪಲ್ಲೆ ಬದನೆಕಾಯಿ ಬೆಂಡೆಕಾಯಿ ಇಂತ ಕಾಯಿಪಲ್ಲೆ ಎಲ್ಲ ಮಾಡಿ ಸಂತಿಗಳಿಗೆ ಹೊಡಿತೀವಿ ಸರ್. ಸಂತಿಗಳಿಗೆ ಮಾರ್ಕೆಟ್ಗೆ ಕಾಯಿಪಲ್ಲೆ ಚಲೋ ಆಂದ ಹೊರತ ಸ್ವಲ್ಪ ಹಂಗ ಜಾಸ್ತಿ ಹಾಕಂತ ಹೋದ್ರು ಆಯಿಲ್ ಇಂಜನ್ ಮಾಡಿದಿರಿ. ಹೌದು, ಮೊದಲು ಲಗಟ್ಟಿ ಬಿಟ್ಟು ಮತ್ತೆ ಇಂಜಿನ್ ಆಯಿಲ್ ಇಂಜನ್ ಮಾಡಿದ್ವಿ ಸರ್. ಡೀಸೆಲ್ ಹಾಕಿ ಆಯಿಲ್ ಇಂಜನ್ ಆದ್ಗಳ ಮತ್ತೊಂದು ಮತ್ತ ಬೆಳೆ ಗಿಳೆ ಬೆಳೆದ ಮತ್ತ ಒಂದ್ ಸ್ವಲ್ಪ ಒಂದು ಕೈಯಾಗಿ ರೊಕ್ಕ 4 ರೂಪಾಯಿ ಆದ್ಗಳ ಮತ್ತ ಅದ್ ಬಾಜುನೆ 1 ಎಕರೆ ಹೊಲ ತಗೊಂಡ್ರಿ ಸರ್. ಕಾಯಿಪಲ್ಲೆ ಕೈ ಹಿಡಿದ್ ನಿಮ್ಗೆ ಮತ್ತೆ ಬೆಳೆಗಳು ನಿಮಗೆ ಕಾಯಿಪಲ್ಲೆ ಹೈಬ್ರಿಡ್ ಜೋಳ ಕೈ ಹಿಡಿದ್ರು ಸರ್ ಎಲ್ಲ ಇವು. ಒಂದ್ ಎಕರೆ ಹೊಲ ತಗೊಂಡ್ ಮತ್ತೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಹಂಗೆ ಬರ ಬರ್ತ ಹಿಂಗೆ ಕರೆಂಟ್ ನಾರಿಗೆ ಪರಿಚಯ ಆಗಿ ಒಂದು ಕರೆಂಟ್ ನ ತಗೊಂಡ್ಬಿಟ್ಟವ್ರಿ ಪಂಪ್ ಸೆಟ್. ಹ್ಮ್, ಅವ್ ಡೀಸೆಲ್ ಹಾಕಿ ಆಯಿಲ್ ಇಂಜಿನ್ ಹೊಡಿತಿದ್ರಿ? ಆ ಇಲಾಖೆಯವ್ರ ನಮಗ್ ಸ್ವಲ್ಪ ಪರಿಚಯ ಇದ್ದಾರಿದ್ರಿ. ಕೆಬಿಗೆ ಹೋಗಿ ನಾವು ಭೇಟಿ ಆದ್ಮ್ಯಾಕ ಒಂದ್ ಕರೆಂಟ್ ಮೋಟರ್ನ ತಗೊಂಡಿವ್ರಿ. ಹೌದು, ತಗೊಂಡ್ ಮತ್ತೆ ಶೇಂಗಾ ಬೆಳಕೈತಿವ್ರಿ, ಉಳ್ಳಾಗಡ್ಡಿ ಬೆಳಕೈತಿದ್ವ್ರಿ. ಅವಾಗ ಲೇಬರ್ ಸಿಗ್ತು ಸರ್ ಅವಾಗ. ಹ್ಮ್, ಈಗಿನ್ಕಿನ ಅವಾಗ ಲೇಬರ್ ಸಿಗ್ತಾರೆ. ಕರೆಂಟ್ ಗಿರೆಂಟ್ ಎಲ್ಲ ತಗೊಂಡ್ ಎಲ್ಲ ಮಾಡಿ ವರ್ಷ ಎಷ್ಟು ಜಾಸ್ತಿ ವರ್ಷ ಒಂದು ಅವಾಗೇನು ಸಸ್ತ ಅಲ್ರಿ, ವರ್ಷ ಒಂದು 50,000 60,000 50,000 60,000 ಹಿಂಗ ಬೆಳೆದ್ರಿ. ಹೌದು, ಅವಾಗ ಭೂಮಿನ ಆದ್ರೆ ಅಷ್ಟೇ ರೀ, ಅವಾಗ 10,000 12,000 12,000 ಒಂದ್ ಎಕರೆ. ಹೌದು, ಸಸ್ತಾವಾಗ ರೊಕ್ಕ ಇರ್ತಿದಿಲ್ಲ ಮನೆಗೆ. ಈಗಿನ ರೇಟ್ ಆಗಿನ ರೇಟ್ ಬಹಳ ಫರ್ಕ್ ಇತ್ತಲ್ರಿ ನೋಡ್ರಿ. ಒಬ್ಬೊಬ್ಬರ ಮನೆಗೆ ಈಗ 50,000 10,000 ಬೆಳಿತಪ್ಪ ಅಂತಂದ್ರೆ ದೊಡ್ಡ ರೊಕ್ಕದ. ಅವಾಗ ಅವಾಗ ಅದೇ ರೊಕ್ಕದಾಗ ಉಳಿತೀವಿ ಸರ್, ಎಲ್ಲ ಸಂಸಾರ ಮಾಡಿಕೆ ಅದೇ ರೊಕ್ಕದಾಗ ಉಳಿಸಂತ ಹೋಗ್ತಿವಿ ನಾವೇ, ನಮಗೆ ದಾಸ ಅದಲ್ಲ ಸರ್. ಹೌದು, ಆ ನಂತರ ಬೆಳಗ್ಗೆ 2 ವರ್ಷ ಸ್ವಲ್ಪ ಹಂಗೆ ರೊಕ್ಕ ಇದಿಟ್ಟು ಮತ್ತೆ 1-2 ಎಕರೆ ತಗೊಂಡಿವ್ರಿ ಭೂಮಿ. ಹಾ, 3 ಎಕರೆ ಖರೀದಿ ಆಯ್ತು. ಹಾ, 3 ಎಕರೆ ಮತ್ ಮೊದಲ್ದೊಂದು ನಮ್ಗೆ 4 ಎಕರೆ ಇತ್ತು ರೀ. ಹಾ, 7 ಎಕರೆ ಅಂದ್ರೆ ಅದು ಪಂಪ್ ಬಾಯಿ ಇದ್ದಲ್ಲಿ ರೀ, ಬೇರೆ ಕಡೆ ಕಿತ್ತು ಬಿಡ್ರಿ. ಹೌದು, ಬೇರೆ ಕಡೆ ಇತ್ತು, ಬಾಯಿ ನೀರ್ ಇದ್ದಿದ್ದಲ್ಲ ಅಲ್ಲಿ ಬಾವಿ ಇದ್ದಿದ್ದಿಲ್ರಿ, 4 ಎಕರೆ ಇತ್ತು. ಹೌದು, ಅವ್ರ ಅಪ್ಪವ್ರ ಮಾಡಿದ್ದು ಅದು ಬಾಯಿ ಇದ್ದಲ್ಲಿ ಭೂಮಿ. ಹಾ, ಅದೆಲ್ಲ ಮಾಡಕ ಅಂತ ಹೋಗ ಕಲ್ಕ ಹಂಗೆ ವರ್ಷಕಿಟ್ಟು ಜಾಸ್ತಿ ಆಯ್ತರಿ. ಆ ಎಸ್ ವಿ ಎಸ್ ಮ್ಯಾನೇಜರ್ ಅಂತ ಒಬ್ಬ ಜೋಶಿ ಅಂತ ಹೇಳಿ ಬಂದಿದ್ದಾನೆ ಸರ್. ಇಲ್ಲಿ ನಮ್ಮ ತೋಟದ ಮುಂದಲಿಂದ ಆಯ್ತು ಬಸಾಪುರ ಹೋತದ ದಾರಿ. ಹೌದು, ಬ್ಯಾಂಕಿಗೆ ಹೋಗ್ತಿದ್ದ. ಹಾ, ಪಾರ ಅಲ್ಲಿ ನಮ್ಮ ಮನೆ ಮುಂದೆ ದಾರಿ ಹೋತದ್ರಿ. ಅಲ್ಲಿ ಅವ್ರಿಗೆ ಸಾಲ ವಸೂಲಿಗೆ ಉಂಟು ಹೋಗಿದ್ರಿ ಅವ್ರು ಬಸಾಪುರಕ. ವಾಪಸ್ ಬರಕಾಲಕ್ಕೆ ಜಗ್ಗಿ ಮಳೆ ಆಗ್ತಿಬಿಟ್ರೆ ಸರ್ ಅವ್ರಿಗೆ. ಹೌದು, ಆ ಮಳೆ ತುಗಸಿಮ್ಮನಿಲ್ಲ, ಮನೇಲಿ ನಿಂತರ ಅವ್ ಮನೆಗ್ ನಾವ್ ಹಿಂಗ ಕಟ್ಟಡ ಆಗಿದಲ್ರಿ, ಜೋಪಡಿಗಳು ಹಾಕಿದಿವ್ರಿ ಅವಾಗ ಸಣ್ಣ ಮನೆಗಳು ಹಳ್ಳಿಗ. ಹಾ, ಜೋಪಡಿ ಹಾಕಿದ್ರ ಬಂದು ಪಾಪ ತೋಸಿ ಕಡೆ ಬರಿ ಸರ್ ನೀವು ಯಾರ ಕಡೆ ಬರಿ ಹೆಂಗಿವ್ರಿ ನಾವು ಕರೆದವ್ರಿ. ಹೌದು, ಹಿಂಗ ಬ್ಯಾಂಕಿನ ಮ್ಯಾನೇಜರ್ ಹಿಂಗ ಇದಕ್ಕೆ ಹೋಗಿದ್ವಿ ತೋಸಿ ಬರ್ರಿ ಬರ್ರಿ ಅಂತೇಳಿ ಮತ್ ಮನೆ ಕರೆದು ಆ ಬಟ್ಟೆ ಗಿಟ್ಟಲು ಸ್ವಲ್ಪ ಲುಂಗಿ ಗಿಂಗಿ ಚಲೋ ಕೊಟ್ಟ ನೀರ್ ತೊಯ್ದು ಬಟ್ಟೆ ಬಿಡ್ರಿ ಅವ್ನ ಹಿಂಡಕಮ್ಮ ಅಂತೇಳಿ ಲುಂಗಿ ಕೊಟ್ಟು ಅವ್ರಿಗೆ ಚಳೆ ಕಾಯಿಸಿ ಮತ್ತೆ ಚಾಗಿ ನಾಷ್ಟ ಮಾಡಿ ಕುಡಿಸಿಲ್ಲ. ಬಹಳ ಬಹಳ ಖುಷಿ ಆದ್ರ ಅವ್ರು ಮ್ಯಾನೇಜರ್ ಖುಷಿ ಆದ್ರ ನೀವ್ ಬ್ಯಾಂಕ್ನಾಗ ಸಾಲ ಎಷ್ಟು ಮಾಡ್ರಿ ಅಂತ ಕೇಳಿದ್ರ ಅವ್ರು. ಏ ಇಲ್ರಿ ಸರ್, ಬ್ಯಾಂಕಿನಾಗ ಮಾಡ್ಬೇಡ ಅಂತ ಹೇಳ್ರಿ ನಮ್ಮವ್ರ, ಬ್ಯಾಂಕಿನಾಗ ಸಾಲನೇ ಮಾಡಿಲ್ಲ, ನಾ ಬ್ಯಾಂಕ್ ತರಿಸ ಹೋಗಿಲ್ಲ. ಹೌದು ಹೌದು, ಏನು ಸಾಲ ಮಾಡಬಾರ್ದು ಅಂತ ನಮ್ಮ ಹಿರಿಯರ ಮಾತು. ಹಿರಿಯರು ಮಾತಾಡ್ರಿ, ಬ್ಯಾಂಕಿನಾಗ ಸಾಲ ಮಾಡ್ಬಾರ್ದು ಅಂತ ಮಾತಾಡ್ತಾರೆ. ಏ ಇಲ್ರಿ, ನಾ ಕೊಡದು ಬರೀ ನಿಮ್ಮಂತ ಒಳ್ಳೆ ರೈತರು ಸಾಲ ತಗೋಬೇಕ್ರಿ, ಸಾಲ ತಗೋಬೇಕು. ಇಲ್ರಿ ಬ್ಯಾಡ್ರಿ ಸರ್ ಅಂತ ಆತ ಬಹಳ ಕುಂದ್ರಿಸಿ ಹೇಳಿದನ್ರಿ ಮನ್ಯಾಗ. ನೀವು ಬಡ್ಡಿಗೆ ಹೊರಗೆ ತರ್ತಿರಲ್ಲ ಎಷ್ಟಾಗ್ತದ, ಇಷ್ಟಾತ್ರಿ 10,000 ಇಷ್ಟಾಗ್ತದ, 20,000 ಇಷ್ಟಾಗ್ತದ ತಗೊಂಡ್ ನಾವು ಮಾಡಕೈತಿ, ಅದು ಬಹಳ ಕಡಿಮೆ ಬರ್ತದ ಬಡ್ಡಿ, ನಾ ಕೊಡ್ತೇನೆ ಬರ್ರಿ ಸಾಲ ಕೊಡ್ತೇನೆ ನಿಮ್ಗೆ 1 ಲಕ್ಷ ಅಂದ್ರೆ ತೂತು 1 ಲಕ್ಷ ನಾವು ಊಟ ಜಲಮುಖ ಮಾಡಿಲ್ಲ ಮಾಡ್ಬೇಡ, ಏನು 20,000 ಕೊಡ್ರಿ ಅಂದಿವ್ರಿ. ನಮ್ ನೋಡವ್ರಿ 20,000 ಎಷ್ಟಾಗ್ತದೆ ಸರ್ ಬಡ್ಡಿ, 1,600 ಏನ ಆತ್ರಿ ಒಂದ್ ವರ್ಷಕ್ಕೆ ಸರ್. ನೋಡ್ರಿ ಲೆಕ್ಕ ಕೊಡ್ರಿ, ಈಗ 1 ಲಕ್ಷ ಸಾಲ ಕೊಡ್ತೀವಪ್ಪ ಅಂತ ಏ ಪಟ್ನ ಕೊಡ್ರಿ ಅಂತ ನಾವು ಇಸ್ಕೊಂಡ್ಬಿಡ್ತೀವಿ ಈಗ. ಏ ಸರ್, ನಾವು ಅಲ್ಲಂಗಿರ ಮೊದಲು ಗುರ್ತಿದ್ದೀವಲ್ಲ ಸರ್. ಹೌದು, ಹಿಂದಗಡಕ ಅದ್ ಬಡ್ಡಿ ಸ್ವಲ್ಪ ಬಹಳ ಡಬಲ್ ಉಳಿತಾಯ ಆಯ್ತಲ್ ನಮಗ, ಅವಾಗ ಆಶೆ ಬಿಟ್ಟಿರಿ ನಮಗ. ಏ ಮತ್ತೆ ಬ್ಯಾಂಕ್ ಸಾಲ ಮಾಡ್ಬೇಕಪ್ಪ, ಅನುಕೂಲ ಸಾಲ ಮಾಡ್ಬೇಕು ನಾವು ಕರೆಕ್ಟ್ ಕಟ್ಕೊಂತಿದ್ರೆ ಬ್ಯಾಂಕ್ ಸಾಲ ಚಲೋ ಅಂತೇಳಿ ಮಳೆ ವರ್ಷ 1 ಲಕ್ಷ ಮಾಡಿದಿವ್ರಿ. ಹಾ, ಕೊಟ್ಟರೆ ಮತ್ತೆ ಕರೆಕ್ಟ್ ಬಡ್ಡಿ ಗಿಡ್ಡಿ ಕಟ್ಕೊಂತಿದ್ವಿ, ಮತ್ತೆ ಹಂಗಿದೆ ಏನೋ ಒಂದು ಹೊಲ ಬಂತ್ರಿ ಬಗಲಾಗ. ಹೌದು, ಆ ಮ್ಯಾನೇಜರ್ ಗೆ ನೋಡಿ ಬಗಲ ಒಂದು ಹೊಲ ಬಂದ ತಗೊಂತೀರಿ 2 ಲಕ್ಷ ಕೊಡ್ರಿ ಅಂದಿ. ಇಲ್ಲ, ನಿಮ್ ಮನೆಗೆ ಎಷ್ಟು ಮಂದಿರಿ? 4 ಜನ ಇವಿ, ತಂದ 5 ಜನ ಮನುಷ್ಯಾಗ ಇಟ್ಟು ಭೂಮಿ ಮನುಷ್ಯಾಗ 10 ಎಕರೆ ಸನ್ಯಾಗ 5-7 ಎಕರೆ ಸನ್ಯಾಗ ಕಾಟದ ಮನುಷ್ಯಗ 1 ಲಕ್ಷ ಕೊಡ್ತೀವಿ ಅಂದ್ರೆ ಬೇಡ ಬೇಡ, ನಮ್ಗೆ 2 ಲಕ್ಷ ಕೊಡ್ರಿ ಮುಂದೆ ನೋಡಮಂತ. ಹೌದು, ಕೊಟ್ಟು 2 ಲಕ್ಷ ಮತ್ತೆ ಭೂಮಿ ಖರೀದಿ ಮಾಡಿದ್ರಿ. ಹಿಂಗೆ ಬ್ಯಾಂಕ್ ಇದು ಮಾಡ್ಕೊಂಡು ವರ್ಷ 2 ವರ್ಷ ಒಟ್ಟು ನಮಗೆ 25 ಎಕರೆ 50 ಎಕರೆ ತಂದು ನಿಲ್ಸಿದ್ರಿ. ನೋಡ್ರಿ ಡಬಲ್ ಆತು, ಹಿರಿಯರ್ದು 25, ನಿಮ್ ಕೈ ಮೇಲೆ 25, 50 ಎಕರೆ ಭೂಮಿ ಆತು, ಡಬಲ್ ಆಯ್ತು ನೋಡ್ರಿ. ಅವಾಗ ಕರೆಕ್ಟ್ ಬ್ಯಾಂಕ್ ಕಟ್ಕೊಂತಿದ್ವಿ ಕಟ್ಕೊಂತಿದ್ವಿ, ನಮ್ಗೆ ಅವ್ರ ಬ್ಯಾಂಕ್ ಗೋಲ್ಡ್ ಫಾರ್ಮರ್ ಅಂತ ಒಂದ್ ತಿರ್ದು ಕೊಟ್ರ ಸರ್. ಒಳ್ಳೆ ರೈತರು ಅಂತೇಳಿ. ಒಳ್ಳೆ ರೈತರು ಮಾಡಕ್ಕಾಯ್ತಾರ ಅಂತೇಳಿ. ಆ ನಂತರ ಶೇಂಗಾ ದೊಡ್ಡ ಬೆಳೆ ಬೆಳೆಯಕ್ಕಾಯ್ತು. ನಾವು ಎಲ್ಲರಕ್ಕಿಂತ ಮೊದಲಾಗ್ತದ್ರು ಶೇಂಗಾ. ನಾವು ಬಸವನ ಜಯಂತಿ ಅಂತೀವಿ ನೋಡ್ರಿ, ಬಸವನ ಜಯಂತಿ ಶೇಂಗಾ ಬಿತ್ತೀವ್ರಿ ನಾವು ಸರ್. ಬಸವಂತಿಗಂತ ಬ್ಯಾಸಿಗೆ ಬರ್ತದೆ. ನಮ್ಮ ಜರಳೆ ಜಾತ್ರೆ ಮಾರ್ಚ್ ತಿಂಗಳ ಜರಳೆ ಜಾತ್ರೆ. ಹೌದು, ಜರಳೆ ಜಾತ್ರೆ ಆತದ. ಕೀರ್ತಕ್ ಮಳೆ ರೀ, ಕೀರ್ತಕ್ ಮಳೆ. ಕೀರ್ತಕ್ ಮಳೆಗ ಶೇಂಗಾ ಬಿತ್ತ ಬಿಡ್ತೀವ್ರಿ ಫಸ್ಟ್. ಅವ್ರು ಶೇಂಗಾ ಸರ್ ಏನು ಜನರೆಲ್ಲ ರೋಣಿ ಮಳೆಗೆ ಏನು ಬಿತ್ತದ್ರಲ್ರಿ, ಈಗ ಬಿತ್ತಾಗ ಅಷ್ಟೊತ್ತಿಗೆ ಈಗ ಶೇಂಗಾ ಬರ್ತೀರಿ. ಹೌದು, ಆ ಶೇಂಗಾ ಕಿತ್ತಿ ಮತ್ತೆ ಎರಡನೇ ಬೆಳೆ ಸೂರ್ಯಪಾನ ಹಾಕ್ತೀವ್ರಿ ಸರ್. ಶೇಂಗಾ ತಕ್ಕಂಡು ಸೂರ್ಯಪಾನ ಆತದ. ಸೂರ್ಯಪಾನ ಎರಡನೇ ಬೆಳೆ ರೀ ಸರ್. ಹ್ಮ್, ಎರಡನೇ ಸೂರ್ಯಪಾನ ತಕ್ಕಂದ್ ಮೂರನೇ ಬೆಳೆ ಸಜ್ಜೆ ಹಾಕ್ಬಿಡ್ತೀವ್ರಿ ಸರ್. ಹೌದು, ಅಂದ್ರೆ ಇಲ್ಲಿ ಬಗಲಾಗ 8 ಎಕರೆ ಆಗಿತ್ತಲ್ರಿ, 4 ಎಕರೆ 3 ಬೆಳೆ ಮಾಡ್ತೀವ್ರಿ. ಹೌದು, ಇನ್ನ 4 ಎಕರೆ 2 ಬೆಳೆ ಮಾಡ್ತೀವ್ರಿ. ಯಾಕಂದ್ರೆ ಅದು ಕಾಲ್ಗಾಯ ಆಗ್ಬೇಕಲ್ರಿ. ಕಾಲ್ಗಾಯ ಆಗ್ಬೇಕಲ್ಲ. 3 ಎಕರೆ ಮಾಡ್ತೀವ್ರಿ. ಅಷ್ಟಾದ್ರೆ ಬಹಳ ಅನುಕೂಲ ಆಯ್ತು ನಮಗೆ. ಭೂಮಿ ತಾಯಿ ಬಹಳ ಕೈಗೆ ಬಹಳ ಎತ್ತಿ ಹಿಡಕೈತಿ ಸರ್. ಉಳ್ಳಾಗಡ್ಡಿ ಅದು ಬೆಳಿತಿತ್ತು ಬಹಳ ಎತ್ತಿ. ಜನರು ಏನಾದ್ರೆ ಊರಕ್ ಬೇಕಾದಂಗ ಬಾಯಿಗೊಳದ್ದು ಬಂದ್ರು, ಅವ್ರು ಜನರೇ ಮಾಡ್ತಿಲ್ರಿ ಕೆಲಸ. ಅವ್ರು ಜನರು ಹೌದು ನೋಡ್ರ, ಸುಮ್ನೆ ಅದನ್ನ ಮಾಡ್ತಾರಪ್ಪ ಅವ್ರು ಏನೋ ಮಾಡ್ತಾರ ಬಿಡು. ನಾವು ಅಂದೆ ರೈತರು ಒಬ್ಬರು ನೋಡಿ ಒಬ್ರು ಕಲ್ಕೋಬೇಕು. ಈ ಕಲ್ಕಳಲ್ರಿ, ಕಲ್ಕಳಲ್ಲ ಒಂದ್ 4 ವರ್ಷ ಆದ್ರೆ ಬಸಾಪುರದವ್ರ ಮುದುಕಪ್ಪ ಅಂತೇಳಿ ನನ್ ನೋಡಿ ಕಲ್ಕಂದ್ರ ಸರ್ ಅವ್ರು. ಅವ್ರು ನನ್ ನೋಡಿ ಶೇಂಗಾ ಬಿತ್ತಿ ಬಿತ್ತರಪ್ಪ ಈ ಟೈಮ್ ಬಿತ್ತರಿ ಚಲೋ ಆತ, ರೋಗ ಬರೋದಿಲ್ಲ, ಆದ ಟೈಮ್ ಲೇಬರ್ ಸಿಗ್ತಾರ, ಇಳುವರಿನ ಚಲೋ ಆತ, ರೇಟ್ನ ಸಿಗ್ತದ ಅಂತ ಹೇಳಿ ಅವ್ರನ್ನ ಮಾಡಿ ಅವ್ರನ್ನ ಚಲೋ ಮಾಡಿದ್ರೆ ಒಕ್ಕಲ್ತಾರ. ಈಗ ನಮ್ದು ಒಣ ಬೇಸಾಯ ಇದ್ದಲ್ಲಿ ನಾವು ತೊಗರಿ ಬಿತ್ತದವ್ರಿ ಸರ್, ತೊಗರಿ. ಹೌದೌದೌದೌದು, ಒಣ ಬೇಸಾಯ ಮತ್ತೆ ನೆರಳ ಮಳೆ ಬಂದಾಗ ತೊಗರಿ ಆತತ್ತಿ, ಇಲ್ಕಂದ್ರ ತೊಗರಿ ಸ್ವಲ್ಪ ಕಡಿಮೆ ಆತತ್ರಿ. ಹೌದು, ಒಂದ್ ಒಣ ಬೇಸಾಯ 15 ಎಕರೆ ಐತ್ರಿ, ಅದ್ರಾಗ ಅರ್ಧ ತೊಗರಿ ಹಾಕ್ತದ್ರಿ, ಅರ್ಧ ಸಜ್ಜೆ ಹಾಕ್ತವ್ರಿ. ಹೌದು, ಅಲಸಂದಿರಿ, ಅಲಸಂದಿ ತೊಗರಿಗೆ ಅಲಸಂದಿ ಹಾಕ್ತವ್ರಿ. ಕಾಳು ಕಡಿ ಎಲ್ಲ ಹಾಕಿದ್ರಿ? ಕಾಳು ಕಡಿ ಎಲ್ಲರ ಅಲಸಂದಿ, ನೆವಣಿ, ಹೆಸರು, ಉಳ್ಳಿ ಸಹಿತ ಆಗ್ತದೆ ಸರ್ ಎಲ್ಲ. ಈಗ ಹೊರಡಿ ಮತ್ತೆ ಬೆಳೆದಷ್ಟು ಉಳ್ಳಿ ಗಿಳಿ ಎಲ್ಲ ಕಾಳು ಕಡೆ ಹಾಕೋರು ಬಹಳ ಬೆಳಿತಿವ್ರು ನಮ್ಗೆ. ಹೌದು, ಬೇಕದು. ಈಗನ ಈಗ ಕಾಳು ಕಡೆ ಹಾಕೋದು ಕಡಿಮೆ ಮಾಡ್ರಿ, ನಾವು ಆದ್ರನ್ನ ಹಾಕ್ತೇವೆ ಸರ್. ಯಾಕಂತಾರೆ ಹೊರಡಿ ಅದು ನಿಮ್ಮ ಮಳೆಗೆ ಬೆಳೆದಲ್ರಿ. ಹೌದು, ಕಂಪಲ್ಸರಿ ಕಾಳು ಕಡೆಗೆ ಅನುಕೂಲಾಗ್ತಾರೆ ನಮ್ಗೆ. ಅಲ್ಲ, ಬೇಕು ಮನೆಗೆ ಕಾಳು ಕಡೆ, ನಿಮ್ಮ ಬ್ಯಾಳೆಗೆ ಬೇಕಲ್ಲ ಒಳ್ಳದ ಕೆಟ್ಟದಕ್ಕೆ ನಮ್ಗೆ ಮತ್ತೆ ಮನೆಗೆ ಬಹಳ ಅನುಕೂಲ ಸರ್. ಈ ಕೊಂಡ್ಕೊಂಡ್ ಬರೋದಕ್ಕೇನು ಆಗಲ್ಲ, ಬಹಳ ಅನುಕೂಲ ಸರ್ ಅದು. ಹೌದೌದೌದೌದೌದು. ಮತ್ತ ಹಂಗೆ ಮೇಸ್ತ ಏನ್ ಮಾಡ್ತಾರೆ, ಒಂದ್ 4 ಟಗರ್ ಮರಿ ಬಗಲಾಗ ಬಾಜು. ಹೌದು, ಟಗರ್ ಮರಿ ಬಳಸಿ ಅವನು ಮನೆ ಕಟ್ಟದಲ್ಲ ಮೇಯ್ಸ. ಮೇವು ನೀರು ಹೊಲ್ದಾಗ ಒಂದು ಡೋಣ ಕೊಟ್ಟು ಕರಿಕೆ ಮೇಯೋದು ಅವನ್ನ ಹಾಕಾದ್ರೆ ಅವನು ಅನುಕೂಲ ಆಗ್ಬಿಡ್ತಾರೆ ನಮಗೆ. ಒಂದ್ರ ಜೊತೆ ಇನ್ನೊಂದು ಒಂದು ಮತ್ತೆ ಕೋಳಿ ರೀ, ಮತ್ತೆ ಒಂದು 20-30-40 ಕೋಳಿ ರೀ ಮನೆಗೆ. ಹೌದು, ನಿಮ್ ಮನೆ ಕೋಳಿನ ಅದಾವ? ಕೋಳಿ ಜಗ್ಗಿ ಅವ್ರ ಸರ್. ಈ ಒಂದು ವರ್ಷ ಅಂತಂದ್ರೆ ಒಂದು ಒಂದು 100-200 ಕೋಳಿ ಮಾರ್ತವ್ರೆ. ಹೌದು, ಮನೆಗೆ ಸ್ವಲ್ಪ ಸಂಜೆ ಮಾಡಿ ಊಟ ಮಾಡಿ ಬೀಳ್ತಾರ, ಊಟ ಮಾಡಿ ಹಾಕಿದ್ರೆ ತಿಂದು ಬಿಡ್ತಾವ್ರಿ. ಹೌದು, ನಮ್ಗೆ 2 ಕಣಕ್ಲ ಅದ ಕೋಳಿ ಲಾಭನ ಆತದ. ಆನಂತರ ಹುಳು ಪುಟ್ಟಿನ ಮನೆ ಸೇರಿಸಿ ಬರ್ಗುಡಂಗಿಲ್ರಿ ಅವು. ಬೇಕು ಸಣ್ಣ ಪುಟ್ಟ ಹುಳ, ಚೋಳು, ಹಾವುಗಳಿದ್ದಪ್ಪ ಬರ್ಗುಡಂಗಿಲ್ರಿ, ಶಬ್ದ ಮಾಡ್ಬಿಡ್ತಾವ್ರಿ ಅವರು. ನಮಗೇನ ಎಚ್ಚರಿಸ್ತದ? ಯಾ ಎಚ್ಚರಿಸ್ತಾರೆ, ಶಬ್ದ ಮಾಡ್ಬಿಡಿ, ಎಬ್ಸಿ ಬಿಡ್ತಾರೆ ಅದು. ಹೌದು, ಏನೋ ಬಂತಪ್ಪ ಅಂತ ನಾವು ಎಚ್ಚರ ಆಗ್ಬಿಡ್ತೀವಿ. ಏನೋ ಚಲೋ ಆಗ್ತಾರೆ ಅದ್ರಿಂದ. ಈಗ ಕೋಳಿ ಟಗರ್ ಮರಿ ಅಂತ ಮಾಡಿದಲ್ಲ ಸಂಸಾರಕ್ಕೆಲ್ಲ ನಮ್ ಕಾ ಏನ್ ಎಣ್ಣೆ ಬೆಣ್ಣೆ ಸಕ್ಕರೆ ಬೆಲ್ಲ ತರ ಸಂಸಾರ ಹೋಗ್ಬಿಡ್ತಾರೆ ಮ್ಯಾಗ. ದವಾಖಾನೆಗೆ ಕೊನೆ ಸಂಸಾರ ಹೋಗ್ಬಿಡ್ತಾರೆ. ಈಗೆಲ್ಲ ಬೆಳೆದು ಎಂದು ಹೊರಗೆ ಹೊಲಕ್ ಬೆಳಿತೀವ್ರಿ, ನೀರಾವರಿಯಾಗ ಶೇಂಗಾ ಉಳ್ಳಾಗಡ್ಡಿ ಇವೆಲ್ಲ ಬೆಳೆದಿವೆಲ್ಲ ಹಂಗೆ ಉಳಿಸಿ ಸರ್. ಬೇಕ್ ಬೇಕ್ ಬೇಕು ನೋಡ್ರಿ. ಈಗ 50 ಎಕರೆ ಭೂಮಿ ಆತು, ಹಿರಿಯರದು 25, ತಮ್ಮ ಕೈ ಮೇಲೆ 25-50 ಆತು. ಈಗ ನೀರಾವರಿ ಎಷ್ಟದ ನಿಮ್ದು, ಒಣ ಎಷ್ಟದ ಸರ್? ನೀರಾವರಿ 12 ಎಕರೆ ಐತೆ ಸರ್. ಹ್ಮ್, 12 ಅಲ್ಲಿ ಬಾದು ಒಂದು 15 ಎಕರೆ ನೀರಾವರಿ ಐತೆ ಸರ್. 15 ಎಕರೆ ನೀರಾವರಿ. ಹ್ಮ್, ನೀರಾವರಿ ಅಂದ್ರೆ ಲಾಸ್ಟ್ ಹೇಳಿಂಡ್ರ ಸರ್. ನೀರು ಕೆನಾಲ್ ನೀರು, ನಮ್ಮ ಕೆನಾಲ್ ನೀರ್ರಿ, ಲಾಸ್ಟ್ ಹೇಳಿಂಡ್ರಿ. ಸ್ವಲ್ಪ ಜಗ್ಗಿ ಮಳೆ ಆದಾಗ ಬರ್ತಾವ್ರಿ ನೀರು. ಎಲ್ಲರೂ ಬಿಟ್ಕೊಂಡು ಸಾಕಾದ್ಮೇಲೆ ಎಲ್ಲಾರು ಬಿಟ್ಕೊಂಡ್ ಮಕ್ ಬರ್ಬೇಕಲ್ಲ, ನಮ್ಗೆ ಸುತ್ತರ್ದು ಬರ್ಬೇಕಲ್ರಿ ನೀರ್. ಹೌದು, ಎಲ್ಲರೂ ಸಾಕಾಗಿ ಬೇಡಪ್ಪ ಮುಗಿಸ್ಕೊಂಡು ಈ ಕಡೆ ಕಳಿಸ್ತಾರ ಅವ್ರು. ಯಾವಾಗ ಕಳಿಸ್ದಾಗ ಬರ್ತಾವ ಸರ್. ನಾವು ಪಂಪ್ ಸೆಟ್ ಮಾಡಿವಲ್ರಿ, ನಾವು ನಮ್ಗ ಸ್ವಂತ ನೀರ್ ಅನುಕೂಲ ಆಗ್ಬಿಡುತ್ತೆ ಸರ್. ಹೌದೌದೌದೌದೌದೌದು. ಅವಾಗ ಬಾಯಿ ಸಣ್ಣದಿತ್ತರಿ, ನೀರ್ ಬರಕ್ ಸ್ವಲ್ಪ ಬರ್ತತ್ರಿ. ಈಗೆಲ್ಲ ಸುತ್ತ ಅಡಿವಿ ನೀರ್ ಆಡತ್ತಲ್ರಿ, ಕೆನಾಲ್ ನೀರ್ ಬಿಡ್ತಾರಲ್ರಿ. ಹೌದು, ಅದು ಒಳಗ ಸೇತು ಒಳಕ ನೀರ್ ಬಸ್ತದ್ರಿ. ಹೌದು, ಈಗ ನಮ್ಗ ಅನುಕೂಲ ಆಗ್ಬಿಡುದ್ ಬಾಯಿ ದೊಡ್ಡದ್ ಮಾಡ್ಕೇಸ್ ಅದಕ್ಕೆ ಮೋಟರ್ ಗಳು ಕೊಂಚ್ಬಿಟ್ರಿ. ಹ್ಮ್, ಈಗ ನೋಡ್ರಿ ಲೆಕ್ಕ ಕೊಡ್ರಿ. ಈಗ ಈಗಿನ ಕಾಲದಾಗ ಬ್ಯಾಂಕ್ ಲೋನ್ ಸಿಗದಷ್ಟು ಕಷ್ಟ ಐತಿ, ಹೊಲ ಕೊಂಡ್ಕೊಳ್ಳೋದಷ್ಟು ಕಷ್ಟ ಐತಿ, ಹೆಂಗ್ ಹೇಳ್ತೀರಿ ನೀವು ಈಗಿನ ಸಂದರ್ಭದಲ್ಲಿ ಸರ್? ಈಗಿನ ಸಂದರ್ಭ ಈಗ ಬಹಳ ಫರ್ಕ್ ಐತಿ. ಈಗ ಎಲ್ರಿ 15 ಲಕ್ಷ 16 ಲಕ್ಷಕ್ಕ 1 ಎಕರೆ ಆಗ್ಬಿಟ್ಟವ ಈಗ. ಈಗ ಕೊಂಡ್ಕೋಬೇಕಾದ್ರೆ ತ್ರಾಸ ರೀ. ಅಂತೂ ಏನಾರ ಅದಕ್ಕ ಕಷ್ಟಪಟ್ಟು ದುಡ್ದು ಏನ್ ರೊಕ್ಕ ಒಂದ್ 2 ವರ್ಷ ಹಂಗೆ ಇಟ್ರೆ ಮತ್ತೆ ಒಂದ್ 20-30 ಲಕ್ಷ ಇಟ್ರೆ ಏನೋ ಒಂದ್ 2 ಎಕರೆ ಮತ್ತೆ ಸಿಗ್ಬೋದ್ರಿ. ಹೌದು, ಅದು ಎಲ್ಲ ಉಳಿಸಿ ಅಂದ್ರೆ ಆದ್ರಿ ಉಳಿಸ್ಬೇಕದನ್ನ. ಉಳಿಸಿಲ್ರಿ ಜನ್ರಿ. ಈಗ 20 ಲಕ್ಷ ಮಂದಿ ಅಡಿಗೆ ದಾಮ್ ದೂಮ್ ಮಾಡ್ಬಿಡ್ತಾರ, ನಮ್ಗೆ ಅಷ್ಟು ಬರ್ತಾ ಮುಂದೆ ಇಷ್ಟು ಬರ್ತಾ ಅಂತ ದಾಮ್ ದೂಮ್ ಮಾಡ್ಬಿಡ್ತಾರ. ಹೌದು, ಹಿಂಗೆ ಮಾಡ ರೈತರು ಲಾಸ್ ಹಾಕಿ ಬಿಟ್ಟಾರ. ಹೌದು ನೋಡ್ರಿ, ಈಗ ರೈತರು ಬಿತ್ತಿದ್ರ ಅಂದ್ರೆ ಏನ್ ಬಿಡ್ತಾರೆ, ಎಲ್ಲರೂ ಒಂದೇ ಬೆಳೆ ಬಿತ್ತಿ ಬಿಡ್ತಾರೆ. ಹೌದು ಸರ್, ಈಗ ತೊಗರಿ ಹಾಕಿದ್ರಪ್ಪ ಅಂತಂದ್ರೆ ಆಚೆ ಬಾಚೆ ಎಲ್ಲ ಬೆಳೆ ಇರೋದಿಲ್ಲ ಸರ್. ಹೌದು, ಹಿಂಗಾಗಿ ಜನರು ಬಹಳ ಸೈನ್ ಇಲ್ಕಂತಾರೆ. ನೀರ್ ಬಿಟ್ಟರೆ ಹೊಲಕ್ಕೆ ಬೆಳೆದೆ ಆ ನೀರಿನಿಂದ ನೀರ್ ಹಂಗ ಜಗ್ಗಿ ಬಿಡದೆ ಬಿಡದ ನೀರ್ ಬೆಳೆ ಯಾವಾಗ ನೀರ್ ಬಿಡ್ಬೇಕು ಯಾವಾಗ ಇಲ್ಲ ಅನ್ನೋದು ಅದ ಅನುಭವ ಬೇಕ್ರಿ. ಹೌದು, ಅದು ನಮ್ಗೆ ಅನುಭವ ಇದ್ರೆ ನಾವು ಯಾವ ಕಾಲದಲ್ಲಿ ಬಿತ್ಬೇಕು ನೋಡಿದ್ರಿ. ಈಗ ನೀವು ಬಸ ಜನತೆಗೆ ನೀವು ಶೇಂಗದ ಕಾಳು ಹಿಡಿದಿರಪ್ಪ ಅಂತಂದ್ರೆ ಅದು ನಮ್ಮ ಮುಂದೆ ನಮಗೆ ಸೂರ್ಯಕಾಂತಿಗೆ ಕಾಲ್ಗಾಯ ಆಗ್ತದ. ಆ ಕಾಲ್ಗಾಯ ಆಗ್ತಾರೆ ಸರ್. ಹೌದು, ಹಂಗ ಕಾಲ್ಗಾಯ ಆಗ್ತದೆ ಸರ್. ಬೆಳೆಗೆ ಅನುಕೂಲ ಆಗ್ತದೆ, ಲೇಬರ್ನ ಬರ್ತಾರ ಜಲ್ದಿ ಬಂದ್ರೆ. ಹೌದು, ರೇಟ್ ಸಿಗ್ತಾರೆ ಆ ಟೈಮ್ಗೆ, ಯಾರ್ದು ಬರೋದಿಲ್ಲ ಮಾಲ್. ನಮ್ಗೆ ರೇಟನ್ನ ಸಿಗ್ತದ್ರಿ. ಹೆಂಗ್ರಿ ಎತ್ತುಗಳು ಮತ್ತೆ ಟ್ರಾಕ್ಟರ್ಗಳು ಹೆಂಗದ ನಿಮ್ಮ ಮನೆ ಅನುಕೂಲ? ಈಗ ಟ್ರಾಕ್ಟರ್ ಮಾಡಿವ್ರಿ, ಒಂದ್ 8-10 ವರ್ಷ ಆಯ್ತ್ರಿ. ಹೊರಾಡಿಗಳು ಹೊಡ್ಯಾಕ ಎತ್ತುಗಳು ತಿರುಗಲು ಅಂತೇಳಿ ಲೇಬರ್ಗಳು ಬಸ್ಸಿಗದಿಲ್ಲ. ಎತ್ತಾವ್ರ ನಮಗೆ ಎತ್ತಿಲ್ ನಡೀದಲ್ರಿ, ಎತ್ತಿರ್ಬೇಕ್ರಿ ಮನೆಗೆ. ಎತ್ತು ಬೇಕು ಮತ್ತೆ ಟ್ರಾಕ್ಟರ್ಗಳು ಬೇಕು, ದೂರ ಊರ ಹೋಗಪ್ಪ. ಮಡಿಕೆ ಹೋಗೋದಕ್ಕ ಗೊಬ್ಬರ ಹೊಡಿಯೋದಕ್ಕ ಅದಕ್ಕ ಟ್ರಾಕ್ಟರ್ಗಳು ಬೇಕು ಸರ್. ಬೇಕು, ಅನಿವಾರ್ಯ ಬೇಕು. ಅನಿವಾರ್ಯ ಅದ ಇರ್ಲಿಕ್ಕೆ ನಡೀದಿಲ್ಲ ಸರ್. ಈಗ ಈಗ ಟೈಮಿಗೆ ಸರಿಯಾಗಿ ನಮಗೆ ಲೇಬರ್ ಹಾಕೊಂಡು ಹೋಗಪ್ಪ ಅಂತಂದ್ರೆ ಮತ್ತೆ ಅವ್ರನ್ನ ಏರ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಟೈಮ್ ಆಗ್ಬಿಡ್ತದ ಲೇಬರ್ ಗಿಬ್ರ ಹಾಕೊಂಡು ಹೋಗಕ. ಬೇಕಲ್ರ ಕಂಪಲ್ಸರಿ ಬೇಕ್ರ ಅದು. ಹೌದು, ಈಗ ಯಾಕಪ್ಪ ಅಂತಂದ್ರೆ ಗಾಡಿ ಮಾಡಿದ್ರೆ ಬರ್ತೀವಿ ಅಂತಾರೆ ಲೇಬರು. ನಮ್ ತೋಟಕ್ಕೆ ಬರ್ಬೇಕಾದ್ರೆ ಗಾಡಿ ಮಾಡ್ಬೇಕು ಅವ್ರಿಗೆ. ಹೌದು, ಗಾಡಿ ಮಾಡ್ಬೇಕು ಇಲ್ಲಪ್ಪ ಅಂತಂದ್ರೆ ಏನ್ ಆಗಂಗಿಲ್ರಿ, ಹೋಗಿ ಬರಕ್ ಬಿಸಿಲ ಐತಿ ನಮ್ ಕಾಲ್ ನೋಯ್ತಾವ ಅಂತಾರ. ಸರಿ ಹಂಗಲ್ಲ ಹಂಗಲ್ಲ ಸರ್, ಹಿಂಗ್ ಮಾಡ ಈಗ ಲೇಬರ್ ಬಹಳ ತುಟ್ಟಾಗಿ ಸರ್. ಹೌದೌದೌದೌದೌದು. ಈಗ ಏನ್ ಮಾಡ್ತಾರ ಜನರು ಉಳಿಕೆ ಬಿತ್ತಾರ, ಬರೀ ಬಿತ್ತಿರೋದ್ರೆ ಒಂದೇ ಮಾಲ ಬಿತ್ತವ್ರ ವರ್ಷ ವರ್ಷ ವರ್ಷ ವರ್ಷ ಒಂದೇ ಮಾಲ ಬಿತ್ತವ್ರ. ಹೆಂಗ್ರಿ ಈ ವರ್ಷ ಮಾಡೋದಿಲ್ಲ, ಒಂದ್ ವರ್ಷ ಹಿಂಗ ಕಾಲ್ಗಾಯಿ ಮಾಡ್ಬೇಕು, ತೊಗರಿ ಬಿತ್ತಬೇಕು, ಮತ್ ಸೂರ್ಯಪಾನ ಬಿತ್ತಬೇಕು, ಶೇಂಗಾ ಬಿತ್ತಬೇಕು. ಒಂಬತ್ ಜನರಲ್ಲ ಅದಾದ ಎಲ್ಲ ಮತ್ತಿಂದ ಗಿಡಕ್ಕ ಎಲ್ಲಾರು ಬಿತ್ತಿದಾಗ ಬಿತ್ತ ಬಿಡಾರ ಉದ್ದಕ್ಕ. ಈ ಸಲ ಹೆಂಗಾತ್ರಿ ನಿಮ್ ಒಕ್ಕಲ್ತನ, ಏನ ಲಾಭ ಆತ? ನಮ್ ಒಕ್ಕಲ್ತನ ಯಾವಾಗಲೂ ಕೈ ಕೊಟ್ಟಿಲ್ರಿ, ಒಕ್ಕಲ್ತನ ಯಾವಾಗ ಕೈ ಕೊಟ್ಟಿಲ್ ನೋಡ್ರಿ ನಮ್ದು. ಇನ್ನೂರಿಗೆ ಅಂದ್ರೆ ಕೈ ಕೊಟ್ಟಿಲ್ರಿ, ಮುಂದ ಮತ್ತೆ ಏನದ ನಾವು ಮತ್ತೆ ಈಗ ತೋಟದಾಗ ಅವಾಗ ಶೇಂಗಾ ಬೆಳಿತೀರಿ 200-300 ಚೀಲ. ಈಗ ಅದ ಭತ್ತ ಮಾಡಿರಿ ತೋಟದಾಗ, ಒಂದು 10 ಎಕರೆ ಭತ್ತ ಮಾಡಿಬಿಟ್ಟಿವ್ರಿ. ಹೌದೌದೌದು, ಬೇಕಂತಂದ್ರೆ ಮತ್ತೆ ಈಗ ಬೇಕು. ಈಗ ಇತ್ತೀಚೆಗೆ ಬೇರೆ ಬೇರೆ ಹೊಲಾಗ ಅವು ಇವು ಮಾಡೋಕ ಎಲ್ಲ ಬೇರೆ ಬೇರೆ ಮಾಲ ಎಲ್ಲ ಮಾಲ ಇರ್ತಾರ ನಮ್ಮ ಹೊಲದಾಗ. ಹೌದು, ತೊಗರಿ ಇರ್ತದ್ರಿ, ಶೇಂಗಾ ಇರ್ತದ್ರಿ, ಸೂರ್ಯಪಾನ, ಬಿಳಿಜೋಳ, ಹತ್ತಿ ಎಲ್ಲ ಇರ ಹತ್ತಿ ಸಹಿತ ಇರ್ತ ನೋಡ್ರಿ. ಹೌದೌದೌದೌದು, ಯಾವ ಮಾಲ ಬೇಕಾದ್ರೆ ಆ ಮಾಲ, ಒಂದ್ ಮಾಲ ಕೈ ಕೊಟ್ರೆ ಒಂದ್ ಮಾಲ ಸಿಗ್ತದ ನೋಡ್ರಿ. ಈ ಸಲ ಹತ್ತಿ ತೊಗರಿ ನಿಮ್ದು ಹೆಂಗ ಹೋತ್ರಿ ರೇಟ್ ಇಳುವರಿ? ಇಳುವರಿ ಚಲೋ ಬರ್ತ ಹತ್ತಿ ನೋಡ್ರಿ, ಎಂತ ನಾವು ಸ್ವಲ್ಪ ಇದು ಚಲೋ ಮಾಡ್ರಿ 15 ಕ್ವಿಂಟಲ್ ತಕ್ಕನ ಬರ್ತದ್ರಿ ಒಂದ್ ಎಕರೆ. ಅಂದ್ರೆ ನೀರಾವರಿ ಅಂತೀರೇನು, ಒಣ ಭೂಮಿ ಅಂತೀರಿ? ಮಳೆ ಆಸ್ರಿತ ಒಣ ಭೂಮಿ ಆಗ ಒಂದ್ 7-8 6 ಬರ್ಬೇಕಾದ್ರೆ ಆಗಿದ್ರೆ ಮಳೆ ಆ ಟೈಮ್ ಮಳೆ ಬರ್ತಿ ಹೇಳಕ್ ಬರಂಗಿಲ್ರಿ. ಹೌದು, ನಾವ್ ನೀರ್ ಒಂದ್ 2 ನೀರ್ ಸರಿ ಕಟ್ಟಿಬಿಟ್ರೆ 15-15 ಕ್ವಿಂಟಲ್ ತಕ್ಕನ ಬೆಳಿರೋದು ನೋಡ್ರಿ. ಹೌದು, ತೊಗರಿ ರೀ? ತೊಗರಿ ಸರ್ ಎಕರೆಕ 4 ಕ್ವಿಂಟಲ್ 5 ಕ್ವಿಂಟಲ್ ಆಗ್ಬೇಕಾರೆ ಇಷ್ಟೇ ರೀ ತೊಗರಿ. ಹೌದೌದು, ತೊಗರಿ ಹೆಚ್ಚು ಒಂಡ್ರದಲ್ರಿ ತೊಗರಿ ಅದು. ಹೌದು, ಖರ್ಚು ಕಡಿಮೆ ರೀ, ಚಲೋ ರೀ. ಅದು ಮಳೆ ಬರ್ಲಿಕ್ಕೆ ಅಂದ್ರೆ ತ್ರಾಸ ರೀ, ಮಳೆ ಬರ್ಬೇಕು. ಮಳೆ ಬರಕಂತ ಸರ್ ನೆವಣೆ ಹಾಕ್ತಿರು, ಒಂದ್ 10-12 ಚೀಲ ನೆವಣೆ ಆಗಟ್ಟೆ ಮನೆಗ್ ನೆವಣೆ ಆಗಟ್ಟೆ ಇರ್ತಾವ್ರಿ, ಜೋಳ ಇರ್ತಾವ, ಎಲ್ಲ ಇರ್ತಾವ್ರಿ. ಎಲ್ಲಷ್ಟು ಅನ್ಕೊಂಡ್ ನಮ್ಗೆ ಒಕ್ಕಲ್ತನ ಮಾತ್ರ ಕೈ ಕೊಟ್ಟಿಲ್ಲ, 1 ವರ್ಷ ಕೈ ಕೊಟ್ಟದ್ರಿ ಸರ್. ಹೌದು, ಯಾವಾಗ ಅದು? ಅದು ಸರ್ ಯಡಿಯೂರಪ್ಪನವ್ರು ಫಸ್ಟ್ ಮುಖ್ಯಮಂತ್ರಿ ಆಗಿದ್ರು ನೋಡ್ರಿ, ಅವಾಗ ಒಳಗೆ ಬಂತು ನೋಡ್ರಿ, ಎಲ್ಲ ತುಂಬಿ ಎಲ್ಲ ಲಾಸ್ ಆಗ್ಬಿಟ್ರು. 2008 ಏನ್ ನೆರೆ ಬಂತಲ್ಲ, ಆ 7-8 ಏನ್ ಭವಿಷ್ಯ ಆಗಿರ್ಬೇಕು ನೋಡ್ರಿ. ಅದು ಅದು ಎಲ್ಲ ಬಿತ್ತಿದ್ದು ನಮದ್ರಿ, ಎಂದು ಮುಳಗಲಾರದು ಹೋಲಾರ, 8 ಎಕರೆ ಹೋಲಾರ. ಇಷ್ಟು ಬೆಳೆದಿತ್ತರಿ ಸೂರ್ಯಪಾನ ಸರ್, ಕನಿಷ್ಠ ಒಂದ್ 80 ಚೀಲ ಸೂರ್ಯಪಾನ ಆತತ್ರಿ, 100 ಚೀಲ ಸಹಿತ ಆಗ ಲೆಕ್ಕದಾಗ ಇತ್ತರಿ. ಅದು ನಿಮ್ದು ತಿಂತುಣಿ ಹೊಳೆ ನೀರು ನಿಮ್ ಊರ್ ಕಡೆ ಬಂದ್ಬಿಟ್ಟಿತ್ತು? ಹಾ ಸರ್, ನಮ್ ಚಿಂಚೋಡಿ ಮುಂದೆ ಐತ್ರಿ ಹೊಳೆ. ಅದು ಹೌದು, ಚಿಂಚೋಡಿ ಮುಂದೆ ಐತೆ, ಬಂದು ನೀರ್ ಹೋಗ್ತದ 8 ದಿನ ನಿಂತ ನೋಡ್ರಿ ಹೊಲದಾಗ ನೀರು ಸರ್. ಅದೆಲ್ಲ ಭೂಮಿ ಕೊಳತು ಹೋಗ್ಬಿಡ್ತೀರಿ ಸರ್. ಅವಾಗ ನೋಡ್ರಿ ನಮ್ಗ ಸ್ವಲ್ಪ ಕಣ್ಣಾಗ ನೀರ್ ಬಂದು, ಯಾಕೆ ಎಷ್ಟು ದುಡ್ದು ಕೇಸ್, ಎಷ್ಟು ಕಟ್ಟಬೇಡ ಗೊಬ್ಬರ ಹಾಕಿ ದುಡ್ದು, ಎಷ್ಟು ತಿಪ್ಪಿ ಗೊಬ್ಬರ ಹೊಡೆದು ಸೂರ್ಯಪಾನ ಬೆಳೆಸಿದೀವಿ. ಆಕಾಶವಾಣಿ ಕೇಂದ್ರದವ್ರು ಬಂದು ನೋಡ್ಯಾದ್ರು, ರೈತರು ಸುತ್ತಲವ್ರು ಬಂದು ನೋಡ್ಯಾದ್ರು ಎಂತ ಬೆಳೆ ಬೆಳೆದಂತ. ಇಂಥದೊಂದು ನೀರಾಗ ಒಂದು ಕೊಳತು ಹೋಯ್ತಿಲ್ಲಪ್ಪ ಅಂತ ನಮಗ್ ಬಹಳ ಒಂದು ಎಫೆಕ್ಟ್ ಆಯ್ತ್ರಿ ಮನಸ್ಸಿಗೆ. ನೋಡ್ರಿ ನೆರೆ ನಮ್ಮ ಪ್ರಕೃತಿ ಒಂದೊಂದ್ಸಲ ನಮ್ಗ ಜೊತೆ ಸಿಟ್ ಮಾಡ್ಕೊಂಡ್ಬಿಡ್ತದ. ಬಾಳಿದ್ರಿ ಎಂದಾಗಿದಲ್ರಿ, ಬಾಳದಾಗ ಮಿರೋಲ್ರಿ, ಮತ್ತೆ ಸೃಷ್ಟಿ ನಿಯಮ ಇಲ್ರಿ. ಅವಾಗ ಒಂದೇ ಕೈ ಕೊಟ್ಟ ತಿರುಗಿ ನಮ್ ಬೆಳೆನೇ ಕೈ ಕೊಟ್ಟಿಲ್ಲ ಸರ್. ಈ ವರ್ಷ ಅಂತ ಬರಗಾಲ ಅಲ್ಲಪ್ಪ ಅಂತಂದ್ರೆ, ಇವ್ರ ಮಳೆ ಇಲ್ಲ ಅಂತಂದ್ರ 110 ಕ್ವಿಂಟಲ್ ಅತ್ತಿಯಾಗಿ ನೋಡ್ರಿ. ಏನ್ ಮಾರಿದ್ರೆ ನಿಟ್ಕೊಂಡಿರಿ ಗೌಡ್ರೆ? ಏನ್ರೀ ಮಾರಿದೀರಾ ಏನು ಹೆಂಗ ಇಟ್ಕೊಂಡಿರಿ ಹತ್ತಿ ತೊಗರಿ? ಸರ್ ರೇಟ್ ಆಗ್ಲಿ 7,300 ಮಾರಿಬಿಟ್ಟವ್ರಿ ಇಟ್ಗೆ ಬಂದ ಒಯ್ದ್ರ ತೊಗರಿ. ಹಾ ತೊಗರಿ ಇಲ್ರಿ ಇದು ಹತ್ತಿ 110 ಕ್ವಿಂಟಲ್ ಆಗಿತ್ತು ತೊಗರಿ, ಒಂದು 15 ಕ್ವಿಂಟಲ್ ಆಗಿತ್ತು ಅದನ್ನ 7,600 ಕೊಟ್ಬಿಟ್ಟಿವ್ರಿ. ಹೌದು ಹೌದು, ಪ್ರಾರಂಭದಲ್ಲಿ ಮೊದ್ಲ 9,000 10,000 ಅಂತ ಹೋತು ತೊಗರಿ, ಮೊದಲ 10,000 ಹಂಗೆ ಇತ್ತು ರೈತರ ಮಾಲ್ ಬಂದಿಲ್ಲ ರೇಟ್ ಹೇಳ್ತೀರಿ. ನೀರಿದ್ದರು ಸ್ವಲ್ಪ ಚಮತ್ ಮಾಡಬೇಕು ಕೆಲಸ ಬಸವ ಜಯಂತಿ ಕಿರ್ತಕ್ ಮೇಳ ಬಿಟ್ಟು ರೇಟ್ ಹಂಗೆ ಸಿಗ್ತದೆ ಸರ್. ಹೌದು, ಲೇಬರ್ ನಂಗೆ ಕರೆಕ್ಟ್ ಟೈಮಿಗೆ ಬರ್ತಾರ, ರೋಗ ರುಜಿನಗಳನ್ನ ಬರದಿಲ್ಲ. ಯಾಕಂತಂದ್ರ ಈಗ ಮತ್ತೆ ಮಳೆಗಾಲ ಎಲ್ಲರೂ ಹಾಕತ್ನಾಗ ಲೇಬರು ಸಿಗಂಗಿಲ್ಲ ಮತ್ತೆ ರೇಟು ಸಿಗಂಗಿಲ್ಲ. ಸಿಗಲ್ರಿ, ನಾವೆಲ್ಲ ನಮ್ದೆಲ್ಲ ಮಾಲ್ ಬರ್ತಾರ ಕರೆಕ್ಟ್ ಬರೋ ಟೈಮಿಗೆ ಬಿತ್ತಕ್ ಚಾಲು ಮಾಡ್ತಾರ ನೋಡ್ರಿ ಅವಾಗ ಇವು ರೋಣಿ ಮಳೆಗೆ ಬಿತ್ತಾರ ಮಂದಿ. ಅಂದ್ರೆ ನಮಗ ಒಂದು ನೀರಿನ ಅನುಕೂಲ ಇರ್ಬೇಕು. ಹಾ ನೀರಿನ ಈ ಕಾಲಕ್ಕೆ ನೀರಿನ ಅನುಕೂಲ ಇರ್ಲಿಕ್ಕ ಒಕ್ಕಲ್ತಾನೆ ಹೇಳ್ಬೇಡ ಸರ್. ಹೌದು, ಯಾಕಂತಂದ್ರ ಅದು ಬರೋದಷ್ಟು ಬರೋದಷ್ಟು ಮಳೆ ಬಾಳ ಕೈ ಕೊಡಕ್ ಐತಲ್ರಿ ಈಗ. ಹೌದು, ಮಳೆ ಬಾಳ ಬಂತಾರ ಸತ್ಯನ ಸಾಗ್ಬಿಡ್ತಾರ ಬಂದೆಲ್ಲ ಸುನಾಮಿ ಅದಕ್ಕೆ ನೋಡ್ರಲಿಕ್ಕ ಕೊಡ್ರಿ. 74 ವರ್ಷ ವಯಸ್ಸು, ಬಹಳಷ್ಟು ಕೃಷಿ ಸಾಧನೆಯನ್ನ ಮಾಡಿದಿರಿ, ಭೂಮಿಯನ್ನ ಗಳಿಸಿದಿರಿ, ಮತ್ತೆ ಹೆಸರನ್ನು ಮಾಡಿದಿರಿ, ಏನ್ ಹೇಳಕ್ ಇಷ್ಟಪಡ್ತೀರಿ ಈಗಿನ ಕಾಲದಲ್ಲಿ ನಮ್ಮ ಹೊಸದಾಗಿ ಒಕ್ಕಲ್ತನ ಮಾಡೋರಿಗೆ ಮತ್ತೆ ನಮ್ಮ ಎಲ್ಲಾ ಹುಡುಗರಿಗೆ ಕೃಷಿಕರಿಗೆ ರೈತರಿಗೆ ಏನ್ ಹೇಳ್ತೀರಿ? ಸರ್ ನಾವು ಮೊದ್ಲು ಮಾಡಿವಲ್ಲ ಅದನ್ನೆಲ್ಲ ಅವ್ರಿಗೆ ಮಾಹಿತಿ ಕೊಡ್ತೀವಿ ಸರ್, ಹಿಂಗ್ ಮಾಡ್ಬೇಕು ಹಿಂಗಿಲ್ಲ, ಹಿಂಗ್ ಮಾಡಿದ್ರೆ ಹಿಂಗ್ ಬೆಳಿತದ, ಹಿಂಗ್ ಮಾಡಿದ್ರೆ ಬೆಳೆದಿಲ್ಲ, ಹೆಂಗ ಎಲ್ಲರ ಕೂಡ ಬಿತ್ತ ಎಲ್ಲಾರ ಜನರು ಬಿತ್ತ ಬಿತ್ತಿದ್ರ ಆ ರೇಟ್ ಸಿಗದಿಲ್ಲ, ಇಳುವರಿನ ಬರದಿಲ್ಲ, ನಮ್ ಮಕ್ಕಳಿಗೆಲ್ಲ ಹೇಳ್ತೀವಿ ಸರ್ ನಾವು. ಏನಾಗತ್ತದ ಈಗ ದನಗಳು ಕಡಿಮೆ ಆತು ಮತ್ತೆ ಈಗ ಟೈಮ್ ಸರಿಯಾಗಿ ಹೋಗಲಕ್ ಹೋಗಂಗಿಲ್ಲ ಮಂದಿ, ಹೋಗಂಗಿಲ್ಲ ಸರ್, ಊರಾಗ ಕುಂದಿರ್ತಾರ ಬರೇ ದುರ್ಚಟಕ್ ಬಿದ್ಬಿಟ್ಟಾರ. ಈ ಹೊಲಗಳು ಏನಾದ್ರು ಬಿಡಪ್ಪ ಏನ್ ಬೆಳಿತೇವ ಅದ್ರಾಗ ತಗ್ಗ ನೀವು ಪಾಲಿ ಹಾಕಿಬಿಟ್ಟು ನಡೀರಿ ಅಂತಾರ. ಮೊಬೈಲು ಫೋನುಗಳು ಇಂಥವ್ ಮಾಡ್ಕೊಂಡು ಗಾಡಿಗಳು ಇಂಥವ್ ಮಾಡ್ಕೊಂಡು ಇದು ಮಾಡ್ತಾರ. ಈಗ ಹೇಳಕ್ ಹೋದ್ರೆ ಏನ್ ತಮ್ದು ಬೆಳಿತದ ಹೇಳ್ತಾರ, ನಮ್ಗ್ ಬೆಳೆಯಂಗ್ಲ ಹೇಳ್ತಾರ ಮಾಡೋದು ಎಂತ ಅಂತಾರ್ರಿ, ಏನ್ ಮಾಡ್ತೀವಿ ಹೇಳಕ್ಕೆ ಹೋಗೋದ್ ಬಿಟ್ಬಿಟ್ಟಿವಿ. ಯಾರ್ ಚೆನ್ನಾಗಿ ದುಡಿತಾರೆ, ಯಾರ್ ಚೆನ್ನಾಗಿ ಮನಸ್ಕೊಟ್ಟು ಅದನ್ನ ನೀಟಾಗಿ ಅದನ್ನ ನಿರ್ವಹಣೆ ಮಾಡ್ತಾರೆ, ಅವ್ರಿಗೆ ಮಾತ್ರ ತಾವ್ ಹೇಳಿದಂಗೆ ಇಷ್ಟು ವರ್ಷದ ಕೃಷಿ ಬದುಕಿನಲ್ಲಿ ತಮಗೆ ಒಂದು ಸಲ ಮಾತ್ರ ಅದು ಮಳೆ ಬಂದು ಲಾಸ್ ಆತ ಅಂತ ಹೇಳಿದ್ರಿ. ಮಳೆ ಬಂದು ಲಾಸ್, ದೊಡ್ಡ ಲಾಸ್ ಸರ್, ಅದಂತ ಎಫೆಕ್ಟ್ ಎವಲೇ ಆಗಿಲ್ರಿ. ಮತ್ತೆ ಅದನ್ನ ಬಿಟ್ಟು ನಿಮ್ಗೆ ಯಾವಾಗೂ ಆಗಿಲ್ಲ ಅಂತ ಹೇಳಿದ್ರಿ. ಭೂಮಿ ತಾಯಿ ಎಂದು ಕೈ ಕೊಡಲ್ರಿ ಸರ್. ಹೌದೌದು, ಭೂಮಿ ತಾಯಿ ಒಂದ್ ವರ್ಷ ಸ್ವಲ್ಪ ಇದಾದ್ರೆ ಇನ್ನೊಂದ್ ವರ್ಷ ಫುಲ್ ಡಬಲ್ ಬೆಳೆದ್ಬಿಡ್ತದೆ ಸರ್. ಹೌದು, ಅಲ್ಲಕಪ್ಪ ಕೊಟ್ರೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ನಿಮ್ಮಂತ ಪ್ರಗತಿಪರ ರೈತರು ನಮ್ಮ ಕೃಷಿಕರಿಗೆ ಮಾಹಿತಿಯನ್ನು ನೀಡಬೇಕು. ತಾವು ಉದಾಹರಣೆಗಳು ನೋಡ್ರಿ, 25 ಎಕರೆ ಇದ್ದನ್ನ 50 ಎಕರೆ ಮಾಡಿ ಇಷ್ಟು ಕಷ್ಟಪಟ್ಟು ಮತ್ತೆ ಯಾವ ಟೈಮ್ನಲ್ಲಿ ಏನ್ ಹಾಕ್ಬೇಕು, ಮಳೆ ಯಾವಾಗ ಬರ್ತದ, ರೇಟ್ ಯಾವಾಗ ಬರ್ತದ, ಇವನ್ನೆಲ್ಲ ಅನುಭವದ ಮಾತಾಡಿ ತೂಕ ಮಾಡಿ ನಾವು ಕೃಷಿಯನ್ನು ಮಾಡಿದಾಗ ಮಾತ್ರ ನಮಗ ಅನುಕೂಲ ಆಗ್ತದ, ಲಾಭ ಸಿಗ್ತದೆ ಸರ್. ಬಹಳಷ್ಟು ಖುಷಿ ಆಯ್ತು ರೀ ಲಕ್ಕಪ್ಪ ಕೊಟ್ರೆ ನಿಮ್ ಜೊತೆ ಮಾತನಾಡಿ. ನಿಮ್ಮ ವಿಚಾರಗಳನ್ನ ನಮ್ಮ ಯುವಕರು ನಮ್ಮ ರೈತ ಬಾಂಧವರು ತಲೆಗೆ ಇಟ್ಕೊಂಡು ಒಕ್ಕಲ್ತನ ಮಾಡ್ಲಿ. ಮಾಡ್ಬೇಕಲ್ಲ ಸರ್, ಮಾಡ್ಲಿಕ್ಕೆ ನಡೀಲಿಲ್ಲ, ನಾವೇ ರೈತರ ಅನ್ನ ಹಾಕಾರ ರೈತರು ಸರ್, ಎಲ್ಲರಿಗೆ ಅನ್ನ ಹಾಕದ ರೈತರು ಮಾಡ್ಬೇಕು ಸರ್. ನಾವು ಮಾಡ್ಬೇಕು. ಭೂಮಿ ತಾಯಿ ನನಗೆ ಎಂದು ಕೈ ಬಿಟ್ರು, 25 ಎಕರೆ ಭೂಮಿ ಖರೀದಿ ಮಾಡೇನ್ರಿ, ಎಂದು ಕೈ ಬಿಟ್ರಲ್ಲ. ಮ್ಯಾನೇಜರ್ ಬ್ಯಾಂಕರ್ ಬಂದವ್ರು ಊಟ ಏನ್ ಮ್ಯಾನೇಜರ್ ರೊಟ್ಟಿ ಗಿಟ್ಟಿ ಚಟ್ನಿ ಹಾಲು ಏನ್ ಇರ್ತಾವ್ರಿ, ಬಂದಾಗ ಊಟ ಮಾಡಿಸ್ತೀವಿ. ಹೌದೌದೌದು, ಬಂದ್ರೆ ಮನೆಯ ಜವಾರಿ ಕೋಳಿ ಇರ್ತಾವ, ಕೋಳಿ ಕೈಬಿಟ್ಟು ನೋಡಿಕೇಶ್ ಅವ್ರು ನಿಮ್ಮಂಗ್ ಇರ್ಬೇಕು ರೈತರ ಅಂತಾರೆ ಸರ್. ತುಂಬಾ ಸಂತೋಷ ಆಯ್ತು ಲಕ್ಕಪ್ಪ ಕೌಡ್ರೆ, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೆ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರಾದ ಲಕ್ಕಪ್ಪ ಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 16-18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 42-44% ಮತ್ತು ಕನಿಷ್ಠ ಆರ್ದ್ರತೆ 22-25% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 1.8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಪ್ರಮಾಣದಲ್ಲಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬೆಳೆಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವಾಗಿ ತಯಾರಿಸಲು ಉಪಯೋಗಿಸಬೇಕು. ರೈತ ಬಾಂಧವರಿಗೆ ಸೂಚಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದರೆ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯ ಪಡೆಯಬಹುದು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಇನ್ನು ಕಲ್ಲಂಗಡಿಯಲ್ಲಿ ಎಕರೆಗೆ ಒಂದು ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರುಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಿ. ಇನ್ನು ಭತ್ತದ ಸಸಿಗಳನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡೋದ್ರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಅಥವಾ ಔಡಲ 10 g ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರವನ್ನು ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡೋದ್ರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಸೂರ್ಯಕಾಂತಿಯಲ್ಲಿ ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಸಣ್ಣ ಭತ್ತ ಸೋನ ಕನಿಷ್ಠ 2,089 ರೂಪಾಯಿಗಳಿಂದ ಗರಿಷ್ಠ 2,451 ರೂಪಾಯಿಗಳವರೆಗೆ. ಒಣಗಡಲೆ 3,699 ರೂಪಾಯಿಗಳಿಂದ 5,689 ರೂಪಾಯಿಗಳವರೆಗೆ. ಕೆಂಪು ತೊಗರಿ 7,002 ರೂಪಾಯಿಗಳಿಂದ 7,157 ರೂಪಾಯಿಗಳವರೆಗೆ. ಬಿಳಿ ತೊಗರಿ 7,060 ರೂಪಾಯಿಗಳು. ಶೇಂಗಾ ಗೊಂಗ್ರಿ 3,811 ರೂಪಾಯಿಗಳಿಂದ 6,889 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 6,000 ರೂಪಾಯಿಗಳಿಂದ 7,880 ರೂಪಾಯಿಗಳವರೆಗೆ. ಅಲಸಂದಿ ಕನಿಷ್ಠ 5,289 ರೂಪಾಯಿಗಳಿಂದ ಗರಿಷ್ಠ 6,611 ರೂಪಾಯಿಗಳವರೆಗೆ. ಉರುಳಿ 3,489 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ನಾಳೆ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಈ ರೀತಿಯಾಗಿದೆ. ಮೊದಲಿಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ರಮೇಶ್ ಬಿಕೆ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆಯನ್ನು ಕೇಳುವಿರಿ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು.

ಮನೆ ಇದು ಯಾವ ಮನೆ ಎರಡ ಕಂಬದ ಮನೆ ಮನೆ ಗಟ್ಟಿ ಮನೆ ಇದು ತಟ್ಟಿ ಮನೆ ಬಿಟ್ಟೋಗ ಕಾಲಕ್ಕೆ ಕಾಲೆ ಮನೆ ದಾರಾವು ದಣ್ಣ ಊರಿಗೆ ನಾವು ಹೋಗಬೇಕಣ್ಣ ಊರಿಗೆ ನಾವು ಹೋಗಬೇಕಣ್ಣ ದಾರಾವು ದಣ್ಣ ಊರಿಗೆ ನಾವು ಹೋಗಬೇಕಣ್ಣ ಆದರೆ ಹೋಗಬೇಕು ದಾರಿ ಕಾತರ ತೋರಬೇಕು ಮಾರಹರನ ಪಾದ ಕಮಲ ಮಾರಹರನ ಪಾದ ಕಮಲ ಸೇರಿ ಸೇವಾ ಮಾಡಬೇಕು ಸಮುದ್ರ ಹರಿಯ ತಿತ್ತಣ್ಣ ಅದರಂತೆಲಿರುವ ನೀಲ ಸಮುದ್ರ ಹರಿಯ ತಿತ್ತಣ್ಣ ಅರಿಗೋಲಾಕೋ ಹಮ್ಮಿಗಾನ ಅರುಸದಿಂದ ದಾಟಿದೇವ ಒಂಟಿ ಗುಡ್ಡ ಹತ್ತಬೇಕಣ್ಣ ಅದರಂತೆಲಿರುವ ಎಂಟು ಮರಳೆ ದಾಟಬೇಕಣ್ಣ ಒಂಟಿ ಗುಡ್ಡ ಹತ್ತಬೇಕಣ್ಣ ಅದರಂತೆಲಿರುವ ಎಂಟು ಮರಳೆ ದಾಟಬೇಕಣ್ಣ ಕಂಟಿಯಂಬ ಕಾಣಿ ಕಡಿದು ಗಂಟು ಮಾರಿ ಹುಲ್ಲಿನೋಳ ಎಂಟು ಮಂದಿ ನಟರು ನಾವು ಕೂಡಿಕೊಂಡು ಹೋಗುತ್ತಿರಲು ಸಂದು ನೋಡಿ ಅಂಜಿ ಬಂತಣ್ಣ ನಿಂಜಾನದೋಳು ಸಂದು ಸಂದಿಗೆ ಶೋಭ ಶೋಭಣ್ಣ ಮುಂಜಾಲೆ ಹತ್ತು ಮೂರು ತಾಸು ಮಂಜು ಬಿ